ಅರಣ್ಯದಲ್ಲಿ ಅದ್ಭುತ ಅರಣ್ಯದಲ್ಲಿ ಅದ್ದು ಕಾಗಿಗಳೆಲ್ಲ ವಿದ್ಯೆ ಸಂಕಟದಲ್ಲಿ ಪಾಶದ ಬಲೆಯಲ್ಲಿ ಸವತಿ ಇಂದ ಕದನ ಸವತಾದಿ ವರ ಮುನಿರ ಸುಂದರ ಚರಣಕ್ಕೆ ನಮಿಸಿ ನಾವು ಕೇಳುವೆವು ಸುಂದರ ಚರಣಕ್ಕೆ ನಮಿಸಿ ನಾವು ಕೇಳುವೆವು ವರ ಮುನಿರಾಯ ತುರಾರಿಗೆ ಪ್ರಿಯ ವರ ಮುನಿರಾಯ ತುರಾರಿಗೆ ಪ್ರಿಯ ಸುಂದರ ಪಾದಕ್ಕೆ ನಮಿಸಿ ನಾವು ಕೇಳುವೆವು ಸುಂದರ ಪಾದಕ್ಕೆ ನಮಿಸಿ ನಾವು ಕೇಳುವೆವು